ಸ್ಮೈಕ ಯೋಗ ತಸ್ಮೈಕ ಭೋಗ ರಸ್ಮೈಕ ರಾಗ ಹಿಂದೋಳಂ ಅಂಗಾಂಗ ತೇಜ ಶೃಂಗಾರ ಭಾವ ಸುಕುಮಾರ ಸುಂದರಂ ಆ ಚಂದ್ರ ತಾರ ಸಂಧ್ಯಾ ಸಮೀರ ನೀಹಾರ ಹಾರ ಗೋಪಾಳಂ ಆನಂದ ತೀರ ಬೃಂದ ವಿಹಾರ ಮಂದಾರ ಸಾಗರ ಬಡಿಲೋ ಮೊಡಿಲೋ ಬಡಿಲೋ ಗುಡಿಲೋ ನೀ ತಲಪೇ ಶಶಿವದನ ಗದಿಲೋ ಮದಿಲೋ ಎದಲೋ ಸೊದಲೋ ನೀವೆ ಕರಾಗ ಜಗಮನ ಬಡಿಲೋ ಮೊಡಿಲೋ ಬಡಿಲೋ ಗುಡಿಲೋ ನೀ ತಲಪೇ ಶಶಿವದನ ಗದಿಲೋ ಮದಿಲೋ ಎದಲೋ ಸೊದಲೋ ನೀವೆ ಕರಾಗ ಜಗಮನ ಸಗಾನೀಕು ಪೂಜಲೆ ಚೇಯ ಆಲಕಿಂಚಿಂದಿಯಾ ನಮಕಂ ಪ್ರವರಲೋ ಪ್ರಣಯ ಮಂತ್ರಮೇ ಚೂಸಿ ಪುಲಕರಿಂಚಿಂದಿಯಾ ಚಮಕಂ ಅಗ್ರಹಾರಾಲ ಕಮಲ ಪಾಕಲ್ಲೆ ತಾಕುತೋಂದಿ ತಮಕಂ ಮಡಿಲೋ ಒಡಿಲೋ ಬಡಿಲೋ ಉಡಿಲೋ ನೀ ತಲಪೇ ಶಶಿ ಬದನ ಗದಿಲೋ ಮದಿಲೋ ಎದಲೋ ಸೊದಲೋ ನೀ ಬೆಗದಾಗ ಜಗಮನ ಅಸ್ಮೈಕ ಲೋಕ ತಸ್ಮೈಕ ಭೋಗ ಅಸ್ಮೈಕ ರಾಗ ಹಿಂದೋಣ ಶೃಂಗಾರ ಭಾವ ಸುಕುಮಾರ ಸುಂದರ ಆ ಚಂದ್ರ ತಾರ ಸಂಧ್ಯಾ ಸಮೀರ ನೀಹಾರ ಹಾರ ಗೋಪಾಳ ಆನಂದ ತೀರ ಬೃಂದ ವಿಹಾರ ಮಂದಾರ ಸಾಗರ ನೀ ವಲನ ಕಲಿಗೆ ಎಂತೋ ವೆಂತ ಚಲಿನ ಲೋನ ಮಿಸಲ ಮಿಸಿಲೋನ ಕಸಿ ಮುತ್ತು ನೆಚ್ಚುಕೋನ ಪ್ರಿಯ ಜಗನ ಶುಭ ಲಗನ ಕಲ್ಲ ತಿಂದು ಲೌತು ತೊಲಿ ಜಗಡಾನ ಕದುಲನೇ ವೇಗಿ ಕಲದುಗಾ ಚೇಸಿ ಕಲಿಸಿ ಪೋದಾಮು ಕಲಕಾಲಂ ಮಡಿಲೋ ಮೊಡಿಲೋ ಬಡಿಲೋ ಗುಡಿಲೋ ನೀ ತಲಪೇ ಶಶಿ ಬದನ ಗದಿಲೋ ಮದಿಲೋ ಎದಲೋ ಸೊದಲೋ ನೀವೆ ಕದಾಗ ಜಗಮನ ಸಾಹೋ